ದಾಸಿಯ ಹಿಟ್ಟ ನಿಹದ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ದಾಸಿಯ ಹಿಟ್ಟ ನಿಹದ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ದಾಸಿಯ ಹಿಟ್ಟ ನಿಹದ ಮಾಡಿ ಬರುವಾಗ ಹಂಚಿಲ್ಲ ನಮ್ಮ ಮನಿಯಾಗ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಹಂಚಿಲ್ಲ ನಮ್ಮ ಮನಿಯಾಗ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಎನ್ನಿಯರ ಹಚ್ಚುತ್ತೇನಿ ಬೆನ್ನಿಯರ ಹಚ್ಚುತ್ತೇನಿ ಸಣ್ಣ ಉರಿ ಮಾಡಿ ಹೊಯ್ಯುತ್ತೇನಿ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಎನ್ನಿಯರ ಹಚ್ಚು ಬಲ್ಲೆ ಬೆನ್ನಿಯರ ಹಚ್ಚು ಬಲ್ಲೆ ಹಂಚಿಲ್ಲ ನಮ್ಮ ಮನಿಯಾಗ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಹಂಚಿಲ್ಲ ನಮ್ಮ ಮನಿಯಾಗ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಬಡ ಬಡ ಬಂದಾಳ ಹುಗ್ಗಿ ಹೊಳಗಿ ಮಾಡ್ಯಾಳ ಅಪ್ಪಳ ಶಂಡಗಿ ಕರದಾಳ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಅಪ್ಪಳ ಶಂಡಗಿ ಕರದಾಳ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಹೊಲದಿಂದ ರಾಯ ಬಂದ ಚಂಬಿಗೆ ತುಂಬಾ ನೀರ ಕೊಟ್ಟಳ ಊಟ ಕಚವಕಿ ಹಾಕ್ಯಾಳ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಊಟ ಕಚವಕಿ ಹಾಕ್ಯಾಳ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಬಡ ಬಡ ಉಂಡಾನ ಅಕ್ಕನ ಮನೆಗೆ ಹೋಗ್ಯಾನ ಏನೇನುಂಡ ಬಂದ್ಯೋ ನನ್ನ ತಮ್ಮ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಏನೇನುಂಡ ಬಂದ್ಯೋ ನನ್ನ ತಮ್ಮ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಹುಗ್ಗಿ ಹೊಳಗಿ ಮಾಡಿದಳ ಹಪ್ಪಳ ಸಣ್ಗಿ ಕರೆದಿದಳ ಅದನ್ನ ಉಂಡ ಬನ್ನಿ ನಮ್ಮಕ್ಕ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಅದನ್ನ ಉಂಡ ಬನ್ನಿ ನಮ್ಮಕ್ಕ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ದೊಡ್ಡರ ಮಗಳಪ್ಪ ದೊಡ್ಡರ ಸೊಸಿಯಪ್ಪ ಹಂಚಕ ನಮ್ಮನಿಗೆ ಬರಲಿಲ್ಲೋ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಹಂಚಕ ನಮ್ಮನಿಗೆ ಬರಲಿಲ್ಲೋ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಬಡ ಬಡ ಬಂದಾನ ದೇವರ ಕೊನೆಗೆ ಒಕ್ಕಾನ ಐವತ್ತೊಂದ್ವಲ್ಲಿ ಸಜ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಇದುವರೆಗೆ ಅಶ್ವಿನಿ ಅಶೋಕ್ ಸಿಂಧೆ ಹಾಗೂ ಸಂಗಡಿಗರಿಂದ ಕೃಷಿ ಹಾಡುಗಳನ್ನು ಕೇಳಿದಿರಿ. ಇದುವರೆಗೆ ಬೇಸಾಯ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ.

बाबू